ವಿದ್ಯಾಭಾರತಿ ಕನ್ನಡ ವಾಹಿನಿಯಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 7:15ಕ್ಕೆ ರಾಜ್ಯವ್ಯಾಪಿ ಜಾಲದಲ್ಲಿ ಆರೋಗ್ಯವಾಣಿ ಆರೋಗ್ಯವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕಲಿಯತ್ತ ಕಾಳಿಂಗ ಕಲಿಯತ್ತ ಮಾಲಿಂಗ ಸರಕಾರ ಚಾಲನೆ. ರೈತ ಬಾಂಧವರ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ. ಈ ಯೋಜನೆಯ ಅಡಿಯಲ್ಲಿ 2 ಹೆಕ್ಟೇರ್ನಷ್ಟಿರುವ ಉಳುಮೆ ಮಾಡುವ ರೈತ ಕುಟುಂಬಕ್ಕೆ 6,000 ರೂಪಾಯಿಯ ವಾರ್ಷಿಕ ಪಾವತಿ ನೀಡಲಾಗುತ್ತದೆ. ಈ ರೈತರಿಗೆ 2,000 ಹಾಗೆ 3 ಕಂತುಗಳಲ್ಲಿ ನೇರವಾಗಿ ಅವರ ಖಾತೆಗೆ ಜಮೆ ಮಾಡಲಾಗುತ್ತದೆ. ಈ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತ ಕುಟುಂಬಗಳ ಆಯ್ಕೆಯನ್ನು ರಾಜ್ಯ ಸರ್ಕಾರ ಮಾಡುತ್ತದೆ. ಈ ಯೋಜನೆಯ ಪೂರ್ಣ ಖರ್ಚನ್ನು ಭಾರತ ಸರ್ಕಾರ ಭರಿಸುತ್ತದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಕೃಷಿಕ ರೈತನ ಹೊಸ ಅಭಿಮಾನ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸಹಕಾರದ ಬಲದಲ್ಲಿ ಏಳಿಗೆ ಎಡೆಗೆ ಸಾಗೋಣ. ಜನ ಸಹಕಾರದ ಶಕ್ತಿಯೊಂದಿಗೆ ನುಗ್ಗುತ್ತ ಮುಂದೆ ನಡೆಯೋಣ. ಜನಮಾನಸದಲ್ಲಿ ಕ್ರಾಂತಿಯು ಭರವಸೆ ಮೂಡಿಸಿದೆ. ನಾವೆಲ್ಲ ಸೇರಿ ಏಳಿಗೆಯ ಪತಾಕೆ ಬೆಳೆಸೋಣ. ಸೂರ್ಯ ಮೂಡುವ ದೂರದ ಆನಲದಿಂದ ಬಯಲಿನ ಬರೆಗೆ, ಹಿಮ ಶಿಖರದ ಬಿಳಿ ಮಂಜಿನಿಂದ ಹಿಂದೂ ಮಹಾಸಾಗರದೊರೆಗೆ, ಶ್ವೇತ ಕ್ರಾಂತಿ ಹಸಿರು ಕ್ರಾಂತಿ ಗ್ರಾಮ ವಿಕಾಸದ ಮಾತು, ಹಗಲಿರುಳು ಎನ್ನದೇ ಏಕತೆಯೇ ಧರ್ಮವಾಯ್ತು. ಹಿಂದೂ ಮುಸ್ಲಿಂ ಸಿಖ್ ಕ್ರಿಶ್ಚಿಯನ್ನೆಲ್ಲರೂ ಮುಂದೆ ಬಂದರು. ನಾವೆಲ್ಲ ಸೇರಿ ಅಭಿಯಾನವನ್ನು ನಡೆಸಿದಾಗ ಕೃಷಿ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಮುದ್ದೇಬಿಹಾಳ ತಾಲೂಕು ನೇಬಿಗಿರಿಯ ಬಸನಗೌಡ ಬ್ಯಾಲ್ಯಾಳ ಅವರೊಂದಿಗೆ ಸಂದರ್ಶನ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ಕೃಷಿ ಸಂಕ್ರಮಣ ಕಾಲದೊಳಗದ. ನಾವು ಬರೇ ಒಂದೇ ಬೆಳೆ ಮೇಲೆ ಅವಲಂಬನೆ ಆಗ್ತೀನಿ ಅಂತಂದ್ರ ಸಾಧ್ಯ ಇಲ್ಲ. ಇವತ್ತಿನ ದಿವಸ ನಾವು ಬೇರೆ ಬೇರೆ ವಿಕಲ್ಪಗಳನ್ನ ವಿಚಾರ ಮಾಡಬೇಕು ಮತ್ತ ಅದನ್ನ ಅನುಷ್ಠಾನಕ್ಕೆ ತರಬೇಕು. ಒಂದು ಬೆಳೆ ಅಥವಾ ಒಂದು ಪದ್ಧತಿ ಮೇಲೆ ಅವಲಂಬನೆ ಆಗುವುದು ಇವತ್ತಿನ ದಿವಸದೊಳಗ ಯಾವುದೇ ಕಾರಣಕ್ಕೂ ಶಿಫಾರಸು ಮಾಡುವಂತ ಒಂದು ಪದ್ಧತಿ ಅಲ್ಲ ಅಂತ ಹೇಳ್ಬಹುದು. ಅದೇ ರೀತಿಯಾಗಿ ಅನೇಕ ರೈತರು ಇವತ್ತ ನಾವು ನೋಡ್ತಾ ಇದ್ದೀವಿ, ಒಂದು ಇಲ್ಲ 2, 3, 4 ಹಿಂಗ್ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಅದರ ಜೊತೆಗೆ ಸಮಗ್ರ ಕೃಷಿ ಪದ್ಧತಿಗಳನ್ನ ಕೂಡ ಅಳವಡಿಸಿಕೊಂಡು ಒಂದು ಆದಾಯ ತಪ್ಪಿದ್ರೆ ಇನ್ನೊಂದು, ಇನ್ನೊಂದು ತಪ್ಪಿದ್ರೆ ಮತ್ತೊಂದು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಯೋಜನೆಗಳನ್ನು ರೂಪಿಸಿ ಅದನ್ನ ತಮ್ಮ ಹೊಲದೊಳಗೆ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಇದು ನಾವೆಲ್ಲರೂ ಗಮನಿಸಬೇಕಾದಂತಹ ಒಂದು ಅಂಶ ಮತ್ತು ಅದನ್ನ ಅನುಸರಣೆ ಮಾಡಬೇಕಾದಂತಹ ಒಂದು ಸತ್ಯ ಅಂತ ಹೇಳಿ ಹೇಳಬಹುದು. ಇವತ್ತಿನ ದಿವಸ ಇಂಥ ಒಬ್ಬ ರೈತರು ನಮ್ಮ ಜೊತೆಗಿದ್ದಾರೆ. ಇತ್ತೀಚೆಗೆ ಅವರು ಕೃಷಿಯನ್ನ ಶುರು ಮಾಡಿದ್ದಾರೆ. ಮೊದಲು ಬೆಂಗಳೂರಿನೊಳಗೆ ಅವರು ಕೆಲಸ ಮಾಡ್ತಾ ಇದ್ರು. ಆ ಕೆಲಸ ಬಿಟ್ಟು ಕೃಷಿ ಕಡೆ ಅವರು ಒಲವು ತೋರಿಸಿ ತಮ್ಮ ಊರಾಗಿರುವಂತಹ ಮುದ್ದೇಬಿಹಾಳ ತಾಲೂಕು ನೇಬಗೇರಿಗೆ ಬಂದು ಇಲ್ಲೇ ಹೈವೇ ಅದಲ್ಲ, ಆ ಹೈವೇ ಮಗ್ಲೇ ತಮ್ಮ ಹೊಲದೊಳಗೆ ಅವರು ಈಗ ಕೃಷಿ ಕಾರ್ಯಗಳನ್ನ ಕೈಗೊಂಡಿದ್ದಾರೆ. ಬಸನಗೌಡ ಸಂಗಪ್ಪ ಬ್ಯಾಲ್ಯಾಳ ಅವರು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕೃಷಿ ಒಳಗೆ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಒಂದು ಸುಂದರವಾದಂತಹ ಕೃಷಿ ಹೊಂಡವನ್ನ ಮಾಡಿಕೊಂಡು, ಯಾಕಂದ್ರೆ ನೀರು ಬಹಳ ಮುಖ್ಯ, ಕೃಷಿ ಹೊಂಡವನ್ನ ಮಾಡಿಕೊಂಡು ಅದನ್ನ ಬಳಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಸಣ್ಣ ಮಟ್ಟದೊಳಗೆ ಕುರಿ ಸಾಕಣೆ, ಕೋಳಿ ಸಾಕಣೆ ಮಾಡ್ತಾ ಇದ್ದಾರೆ. ಅಜೋಲಾ ಕೃಷಿ ಮಾಡಬೇಕು ಅನ್ನುವಂತಹ ಒಂದು ವಿಚಾರಕ್ಕಾಗಿ ಅದನ್ನು ಕೂಡ ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ಕಬ್ಬನ್ನ ಬೆಳೀತಾ ಇದ್ದಾರೆ. ಅನೇಕ ಬೆಳೆಗಳನ್ನ ಕೂಡ ಅವರು ತಮ್ಮ ತೋಟದೊಳಗೆ ಇಲ್ಲಿ ತನಕ ಬೆಳೆದಿದ್ದಾರೆ. ಅವರು ಯಾವ ರೀತಿ ಕೃಷಿಗೆ ಆಕರ್ಷಿತರಾದರು, ಯಾಕೆ ಆಕರ್ಷಿತರಾದರು, ಅವರ ಅನುಭವಗಳೇನು ಅನ್ನೋದನ್ನ ನಾವು ಅವರಿಂದ ಕೇಳೋಣ. ನಮಸ್ಕಾರ ಬ್ಯಾಲಾಳ ಅವರು. ನಮಸ್ಕಾರ ಸರ್, ನಮ್ಮ ಹೆಸರು ಬಸನಗೌಡ ಬ್ಯಾಲಾಳ ಅಂತ ಸರ್. ನಾವು ಮೊದಲು ನಮ್ಮ ಅಪ್ಪರಿಂದ ಕೃಷಿ ಕುಟುಂಬ ಸರ್ ನಮ್ದು. ನಾನು ಫಸ್ಟ್ ಬೆಂಗಳೂರಲ್ಲಿ ಕೆಲಸ ಮಾಡಿದ್ವಿ ಸರ್. ಅಲ್ಲಿ ಏನ್ ಕೆಲಸ ಮಾಡಿದ್ರು ನಮ್ಗೆ ಅದು ವರ್ಕೌಟ್ ಆಗ್ತಿಲ್ಲ ಸರ್, ಅಲ್ಲಿ ಏನ್ ದುಡಿದೆಲ್ಲ ಖರ್ಚಾಗ್ತಿತ್ತು ಸರ್ ಅಲ್ಲಿ. ಹೀಗಾಗಿ ನಮ್ಮ ಅಪ್ಪರು ವಾಪಸ್ ಇಲ್ಲಿ ಬಂದ್ಬಿಡಪ್ಪ ಅಂತ ಹೇಳ್ಬಿಟ್ಟು ವಾಪಸ್ ನಾವು ಕೃಷಿ ಮಾಡ್ತಿದ್ವಿ ಸರ್. ಇವಾಗ ಕೃಷಿ ಅಂದ್ಮೇಲೆ ನಾವು ಬರೀ ಒಣ ಬೇಸಾಯ ಮಾಡಿದ್ರೆ ಅದು ಖರ್ಚಿಗೆ ಅಲ್ಲಿಗೆ ಲೇವಲ್ ಆಗ್ತಿತ್ತು ಸರ್. ಹಿಂಗಾಗಿ ನಮ್ಮ ಮತ್ತೆ ಬೋರ್ವೆಲ್ ಮಾಡಿ ಮತ್ತೆ ಎಲ್ಲ ಓನ್ ಖರ್ಚು ಮಾಡ್ಕೊಂಡು ಕೇಸ್ ಇವಾಗ ಸಮಗ್ರ ಕೃಷಿ ಮಾಡ್ಬೇಕಂತ ಮಾಡಿದೆ ಸರ್. ಮತ್ತು ತೆಂಗಿನ ಮರ ಮಾಡಿದೆ ಸರ್, ಇವಾಗ ಸಾಗೋನಿ ಮಾಡಿದೆ ಸರ್, ರಕ್ತ ಚಂದನ, ಮತ್ತೆ ಇವಾಗ ಕಬ್ಬು ಮಾಡಿದೆ ಸರ್, ಕೋಳಿ ಸಾಕಾಣಿಕೆ ಮಾಡಿದ್ದೀವಿ, ಮತ್ತೆ ಆಡುಗಳು ಮಾಡಿದ್ದೀವಿ, ದನಗಳಿದೆ ಸರ್, ಮತ್ತೆ ಮೀನು ಸಾಕಾಣಿಕೆ ಮಾಡಿದೆ ಸರ್. ಇನ್ನು ಮತ್ತೆ ಇಲ್ಲಿ ಯಾವ ತುಮಕೂರು ಜಿಲ್ಲೆದಲ್ಲಿ ಒಬ್ಬ ರೈತರು ಭೇಟಿ ಮಾಡಿ ಸರ್, ಇವಾಗ ಆಪಲ್ ಮಾಡ್ಬೇಕಂತ ಒಂದು ಪ್ಲಾನ್ ಅಲ್ಲಿ ಇದ್ದೀನಿ ಸರ್. ಮತ್ತೆ ಗುಂಪು ಸಿಸ್ಟಮ್ ಕಬ್ಬಲ್ಲಿ ಅವ ಮಿಶ್ರ ಬೆಳೆ ಮಾಡ್ಬೇಕಂತ ಒಂದು ಪ್ಲಾನ್ ಅಲ್ಲಿ ಮಾಡ್ತಾ ಇದ್ದೀನಿ ಸರ್. ಇದರಲ್ಲಿ ನೆಮ್ಮದಿ ಅಂತ ಅನಿಸಿದೆ ಸರ್. ಬೆಂಗಳೂರು ಕೆಲಸಗಳಿಗಿಂತಲೂ ಅಲ್ಲಿ ತಿಂಗಳಿಗೆ 30,000 ಸಂಬಳ ತಗೋತಿದ್ರು ನಾನು ನೆಮ್ಮದಿ ಇರಲಿಲ್ಲ ಸರ್. ಇಲ್ಲಿ ನನಗೆ ನೆಮ್ಮದಿ ಅನಿಸ್ತಾ ಇದೆ ಸರ್. ಇಲ್ಲಿ ನಮ್ಮ ಕುಟುಂಬದ ಜೊತೆ ಆರಾಮಾಗಿ ನನಗೆ ಅನಿಸ್ತಾ ಇದೆ ಸರ್. ಇಲ್ಲಿ ಈಗ ನೀವು ಹೇಳಿದ್ರಿ ನೆಮ್ಮದಿ ಇರಲಿಲ್ಲ ಕೆಲಸದೊಳಗೆ, ಅಲ್ಲಿ ಅಷ್ಟು ದುಡ್ಡು ತಗೊಂಡ್ರು ಸಹಿತ, ಪಗಾರ ತಗೊಂಡ್ರು ಸಹಿತ ನೆಮ್ಮದಿ ಅನ್ನುವಂಥದ್ದು ಇರಲಾರ್ದಕ್ಕೆ ನಾನು ಇಲ್ಲಿ ಬಂದಿನಿ ಅಂತ ಹೇಳಿ ಹೇಳ್ತಾ ಇದ್ರಿ. ಈಗ ಸುಮಾರು ಒಂದು 5 ಎಕರೆ ಜಮೀನೊಳಗೆ ಇಷ್ಟೆಲ್ಲಾ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀರಿ. ಹೆಂಗ್ ನೀವು ಇದ್ರ ಬಗ್ಗೆ ಯೋಜನೆ ಮಾಡಿದ್ರಿ? ಯಾಕೆ ಇಷ್ಟೆಲ್ಲ ಒಮ್ಮೆ ತಗೊಳ್ಳುವಂತದ್ದು ಏನದ? ಮತ್ತೆ ಇದ್ರ ಬಗ್ಗೆ ಒಂದು ಟ್ರೈನಿಂಗ್ ಆಗ್ಲಿ ಅಥವಾ ಇದ್ರ ಬಗ್ಗೆ ಒಂದು ಜ್ಞಾನ ಬಹಳ ಮುಖ್ಯವಾಗಿರುವಂತದ್ದು. ತಾವು ಹೇಳಿದ್ರಿ ಹಿಂದೆ ತಮ್ಮ ತಂದೆಯವರು ಕೃಷಿ ಮಾಡ್ತಾ ಇದ್ರು, ಅದನ್ನೇ ನಾನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀನಿ ಅನ್ನುವಂತ ಮಾತು. ಇಷ್ಟೆಲ್ಲ ಚಟುವಟಿಕೆಗಳನ್ನ ಯಾವ ರೀತಿ ತಗೊಳ್ತಾ ಇದ್ದೀರಿ ಮತ್ತೆ ಯಾಕೆ ಹಿಂಗ್ ತಗೋಬೇಕು ಅಂತ ಅನಿಸ್ತಾ ಇದೆ ಸರ್? ನಾನು ಹೆಚ್ಚುವರಿ ಬೆಂಗಳೂರಲ್ಲಿ ಟ್ಯಾಕ್ಸಿ ಡ್ರೈವರ್ ಇದ್ದೆ ಸರ್. ನಾನು ಎಷ್ಟು ದುಡ್ಡು ಇದ್ರೆ ಸರ್ ಆಫೀಸರ್ ನನ್ನ ಜೊತೆ ಇರುವಾಗ ಇಷ್ಟಿಷ್ಟು ಮಾತ್ರ ಇಟ್ಕೊಂಡು ನುಂಗ್ತಾ ಇದ್ರೆ ನನಗೆ ಭಯ ಆಗ್ತಾ ಇರ. ಇವಾಗ ನನ್ನ ಜೀವನ ಹಿಂಗೆ ಆಗ್ಬೋದಲ್ಲ, ಮುಂದೆ ದುಡ್ಡು ಮುಖ್ಯ ಅಲ್ಲ, ನನ್ನ ಆರೋಗ್ಯ ಮುಖ್ಯ, ನಾನು ಸಾವಯವ ಕೃಷಿ ಮಾಡಬೇಕು. ಏನಾದರೂ ಆಗಲಿ ನಮ್ಮ ತಂದೆಯವ್ರು ಮಾಡಿದ ಆಸ್ತಿ ಇತ್ತು, ನಾನು ಸ್ವಲ್ಪ ಸ್ವಲ್ಪ ಒಳ್ಳೆ ಆಹಾರ ನಾನು ಮಾಡಬೇಕು ಅಂತ ನಾನು ಓನ್ ಆಗಿನ ತಲೆ ಕಟ್ಕೊಂಡು ಬಂದಿದ್ದು ಅಷ್ಟೇ ಸರ್. ಪಕ್ಕದಲ್ಲಿ ಕೂತ್ಕೋದಿದ್ರು ಆಫೀಸರ್ಸ್ ಕೋಟಿ ದುಡ್ಡು ಇರ್ತಾ ಇದೆ ಸರ್, ನಾನು ಚೆನ್ನಾಗಿ ಊಟ ಮಾಡ್ತಾ ಇದ್ದೆ, ಅವರು ಏನು ಅದು ತಿಂತಾ ಇಲ್ಲ ಸರ್, ನಾನು ತಿಂದು ಬಂದಿನಿ ಗೌಡಪ್ಪ ಅನ್ನೋರು, ಅವ್ರು ಹಂಗೆ ಬರೋರು ಆಫೀಸರ್ಸ್. ನನಗೆ ಈಗತೆ ನಂಗೆ ಬರೋದು ಬೇಡ, ನಾನು ಚೆನ್ನಾಗಿರ್ಬೇಕು, ಒಂದು ಹೆಲ್ತ್ ಕಾಪಾಡ್ಕೋಬೇಕು, ಬೇಡವೇ ಬೇಡ ಬೆಂಗಳೂರು ಜೀವನ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ ಸರ್. ಇಲ್ಲ ಆರಾಮಾಗಿದ್ದೀವಿ ಸರ್ ಇಲ್ಲಿ. ಅಂದ್ರೆ ರಾಸಾಯನಿಕ ಬಿಟ್ಟು ನಾವು ಸಾವಯವ ಮಾಡಬೇಕು ಅಂತ ನನಗೆ ಯೂಟ್ಯೂಬ್ ಅಲ್ಲಿ ನೋಡಿಕೊಂಡು, ಮತ್ತೆ ನಮಗೆ ಹಾಲ್ಯಾಳ ಸರ್ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್, ಅದ್ರ ಬಗ್ಗೆ ಅಗ್ರಿಕಲ್ ಆಫೀಸರ್ ಅವ್ರ ಮಾರ್ಗದರ್ಶನದಿಂದ ನಾವು ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಸರ್. ಅಡ್ಡಿ ಇಲ್ಲ. ಈಗ ನೀವು ಇಲ್ಲಿ ಒಮ್ಮೆ ಬೆಂಗಳೂರಿಂದ ಬಂದ ಕೂಡಲೇ ಅದೇ ಲೈಫ್ ಬೇರೆ, ಇದೇ ಲೈಫ್ ಬೇರೆ. ಈ ಒಕ್ಕಲತನ ಯಾವ ರೀತಿ ಇದಕ್ಕೆ ಹೊಂದಾಣಿಕೆ ಮಾಡಿಕೊಂಡ್ರಿ ಮತ್ತೆ ಏನೇನ್ ಚಾಲೆಂಜಸ್ ಅಂತ ಅನಿಸ್ತು? ಚಾಲೆಂಜಸ್ ಅಂದ್ರೆ ಸರ್, ಇಲ್ಲಿ ನಮ್ಮಲ್ಲಿ ತೋಟ ಮಾಡೋದು ಯಾರಿಗೂ ತೋಟ ಮಾಡಿದ್ರೆ ಸರ್, ಪಕ್ಕದಲ್ಲಿ ನೀರು ಹರಿದು ಹೋದ್ರೆ ಹಂಗೆ ಹೊರಗೋದು ಬಿಡ್ತಾ ಇದ್ರೆ ಸರ್ ರೈತರಿಲ್ಲಿ. ನಾನು ಒಣ ಬೇಸಾಯ ಮಾಡಿದ್ರೆ ವರ್ಷ ಪೂರ್ತಿ ಮಾಡಿದ್ರು 20,000 ಮಿಕ್ಬೇಕಾದ್ರೆ ಕಷ್ಟ ಸರ್. ಅಂತದ್ರಲ್ಲಿ ನಾನು ಇಲ್ಲಿ ಒಂದು ಹಕ್ಕಿಗಳು ಕುಡಿಯಕ್ ನೀರಿಲ್ಲಾರ ಟೈಮಲ್ಲಿ ಸರ್, ಇಲ್ಲಿ ನಮ್ಮ ಎರೆ ಜಮೀನಲ್ಲಿ ನಮ್ಮೂರಲ್ಲೆಲ್ಲ ಆಡ್ಕೊಂಡ್ರೆ ಸರ್, ಇವಾಗ ವಾಪಸ್ ಬೆಂಗಳೂರಿಗೆ ಹೋಗ್ತಾನೆ, ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡು ಮಾಡ್ಕೊಂಡು ಬಂದಿದ್ದಾನೆ, ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರು ಸರ್. ನಾನು ಅಷ್ಟಾದ್ರೂ ತಲೆ ಕೆಡಿಸ್ಕೊಳ್ಳಿಲ್ಲ ಸರ್, ನಾನು ಬಾಳೆ ಮಾಡಿ ಸರ್, ಬಾಳೆಲಿ ಒಳ್ಳೆ ಆದಾಯ ತೆಗ್ದಿ ಸರ್. ಹಿಂಗಾಗಿ ನಾನು ಊರಲ್ಲೇ ಹೇಳ್ಬೇಕಾದ್ರೆ ಬರೀ ಬಸನಗೌಡ ಯಾರಿಗಳ ಬಾಳೆ ಬಸನಗೌಡ ಅಂದ್ರೆ ನಿಮ್ಗೆ ತೋರಿಸ್ತಾರೆ, ಇಲ್ಲಾಂದ್ರೆ ತೋಡ ಆತರ ನಾನು ಚಾಲೆಂಜ್ ಮಾಡಿ ನಾನು ಮಾಡಿದ ಸರ್ ಸಕ್ಸಸ್ ಆಗಿದ್ದೀನಿ ಸರ್. ಅದಕ್ಕೆ ಏನೇನು ಮಾಡ್ಬೇಕಂದ್ರೆ ಸ್ವಂತ ಇಚ್ಛೆಯಿಂದ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗಕ್ ಸಾಧ್ಯ ಸರ್. ಇನ್ನೊಬ್ರು ಹೇಳ್ತಾರೆ, ಇನ್ನೊಬ್ರಿಗೆ ಹೇಳ್ತಾರೆ ಅಂತ ನೋಡ್ಕೊಂಡು ಮಾಡಿದ್ರೆ ಯಾವತ್ತೂ ಮಾಡೋಕ್ಕಾಗಲ್ಲ ಸರ್. ಯಾವುದೇ ಕೆಲಸ ಅನ್ಕೊಳ್ಳಿ, ನಾನು ಮಾಡ್ಬೇಕಂತ ಫಸ್ಟ್ ಮೈಂಡಲ್ಲಿ ಫಿಟ್ ಆಗ್ಬೇಕು ಸರ್. ಇದನ್ನ ಮಾಡಲೇಬೇಕಂದ್ರೆ ಕಾಗೆ ಆಗುತ್ತೆ ಸರ್. ಎಲ್ಲ ಸೃಷ್ಟಿ ಮಾಡಿದ ಮಾಡಿದ್ರೆ ಮನುಷ್ಯನ ತಾನೇ ಸರ್, ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೈಕದ್ ಮಾಡ್ಬೇಕಂತ ನಾನು ಅನ್ಕೊಂತೀನಿ ಸರ್. ಅದಕ್ಕೆ ಈಗ ಇಷ್ಟೆಲ್ಲ ಈ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಆಮೇಲೆ ಇಲ್ಲಿ ಮೀನು ಸಾಕಾಣಿಕೆ ಈ ಹೊಂಡದೊಳಗೆ ಮಾಡ್ತಾ ಇದ್ದೀರಿ, ಚಟುವಟಿಕೆಗಳು ಏನದಾವ ಇವುಗಳನ್ನ ಮಾಡ್ಬೇಕು ಅಂತಂದ್ರ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತದ, ಪ್ಲಾನ್ ಮಾಡ್ಬೇಕಾಗ್ತದ, ಬೇರೆ ಬೇರೆ ಟೈಮ್ಗಳನ್ನ ಕೊಡಬೇಕಾಗ್ತದ, ಇದನ್ನ ಯಾವ ರೀತಿ ತಾವು ಮ್ಯಾನೇಜ್ ಮಾಡ್ತಾ ಇದ್ರಿ ಸರ್? ಇವಾಗ ಸದ್ಯ ಮಟ್ಟಿಗೆ ಒಮ್ಮೆಲೆ ಜಾಸ್ತಿ ತೊಗೊಂಬಂದ್ ಹಾಕೊಂಡ್ರೆ ಸರ್ ನಮ್ಗೆ ಒಮ್ಮೆಲೆ ಟೆನ್ಷನ್ ಆಗುತ್ತೆ ಸರ್. ಸ್ವಲ್ಪದಿಂದ ದೊಡ್ಡ ಮಾಡ್ಕೊಂತ ಹೋದ್ವಿ ಅಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸರ್, ನಮ್ ಖರ್ಚಿನಲ್ಲಿ ಎಲ್ಲ ಲೇಬಲ್ ಹೋಗುತ್ತೆ ಸರ್, ಮತ್ತೆ ನಮ್ಗೆ ಅದು ಹೆಂಗೆಂಗ ದೊಡ್ಡದಾಗತ್ತೆ ಹಂಗೆ ನಮ್ದು ಅದು ಮೈಂಡ್ ಹೆಚ್ಚಿಗೆ ಇದು ಹಾಕಿ ಸರ್, ಅದು ನಮ್ಗೆ ಅದು ಯಾವ ತರ ಮಾಡ್ಬೇಕು ಅಂತ ಪ್ಲಾನ್ ಓಡ್ತಾ ಇರುತ್ತೆ ಸರ್. ಒಮ್ಮೆ ಮೇಲೆ ಅಂದ್ರೆ ನಮ್ಗೆ ಮೈಂಡ್ ಆಗೋದಿಲ್ಲ ಸರ್, ಹಿಂಗಾಗಿ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸರ್. ನಾವು ಎರಡು ಆಡುಗಳು ತಗೊಂಡೋದ್ರಿಂದ 15 ಆಡುಗಳು ಮಾಡಿದೀವಿ ಸರ್, ಇವಾಗ 4 ಕೋಳಿ ಮಾಡಿ ಇವಾಗ 100-120 ಕೋಳಿ ಮಾಡಿದೀನಿ ಸರ್. ಇನ್ನೂ ಜಾಸ್ತಿನೇ ಮಾಡ್ಬೋದು ಸರ್, ನಾ ಜಾಸ್ತಿ ಬಂಡವಾಳ ಹಾಕಿಲ್ಲ ಸರ್, ಇದಕ್ಕೆ ಯಾವ್ದು ಟೆನ್ಷನ್ ಇಟ್ಕೊಂಡಿಲ್ಲ, ಏನೇನು ಅದಕ್ಕೆ ಏನ್ ಮಾಡ್ಬೇಕು ಟೈಮ್ ಟೈಮ್ ಅಷ್ಟು ಫುಡ್ ಹಾಕ್ತೀವಿ ಸರ್ ಅಷ್ಟೇ. ಇವಾಗ ಮತ್ತೆ ಹೆಚ್ಚಿನ ಮಾಡ್ಬೇಕಂದ್ರೆ ಅದೇ ಅದ್ರದ ಬರತಕ್ಕಂತ ದುಡ್ಡನ್ನು ತಗೊಂಡು ನಾನು ಒಂದು ಹೋತ್ಗಳು ಮಾರಿ 8-10 ಸಾವಿರ ರೂಪಾಯಿ ಒಂದು ಹೋತ್ಗಳು ಮಾರ್ತೀನಿ ಸರ್. ಅದನ್ನ ತಗೊಂಡು ಕಂಬಗಳು ತಗೊಂಡ್ಬಂದು ಅದರಿಂದ ಎಷ್ಟು ಬೇಕಷ್ಟು ಮಾಡ್ಕೊಂಡು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಜಾಸ್ತಿ ಅಮೌಂಟ್ ಆಗಿ ನನ್ನ ದುಡ್ಡು ಬಂದಿಲ್ಲ, ದುಡ್ಡು ಬಂದಿಲ್ಲ ಲಾಸ್ ಆಯ್ತು ಅನ್ನೋದಕ್ಕಿಂತಲೂ ಇದ್ದಿದ್ರಲ್ಲೇ ದೊಡ್ಡ ಮಾಡ್ಬೇಕು ಅಂತ ನಂದು ಆಸೆ ಆಗಿದೆ ಸರ್. ಅಡ್ಡಿ ಇಲ್ಲ, ಬಹಳ ಒಳ್ಳೆ ಪ್ಲಾನ್ ಹೇಳಿದ್ರಿ ನೀವು. ಸಣ್ಣದ್ರಿಂದ ಶುರು ಮಾಡಿ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು, ಅದೇ ರೀತಿಯಾಗಿ ನಮ್ಮ ಅನುಭವ ಕೂಡ ಹೆಚ್ಚಾಗ್ತದ, ಮತ್ತೆ ನಾವು ಏನು ಮಾಡಬೇಕು ಮತ್ತೆ ಏನು ಮಾಡಬಾರದು ಅನ್ನುವಂತ ಪಾಠ ನಮಗೆ ಅಲ್ಲಿ ಸಿಗ್ತದೆ ಅನ್ನುವಂಥದ್ದು. ಈಗ ಬಹಳಷ್ಟು ಜನ ರೈತರು ಏನ್ ಮಾಡ್ಬಿಡ್ತಾರೆ, ಒಂದೇ ಸಲಕ್ಕೆ ಬಂಡವಾಳ ಹಾಕಿ ದೊಡ್ಡ ಹೆಚ್ಚಿಗೆ ಬರಲಿ ದೊಡ್ಡದಾಗಲಿ ಅನ್ನುವಂತ ವಿಚಾರ ಇಟ್ಕೊಂಡಿರ್ತಾರೆ, ಅಂತವ್ರಿಗೆ ಏನ್ ಹೇಳ್ತೀರಿ? ಅಂತವ್ರಿಗೆ ಸರ್ ಅದು ಲಾಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ ಸರ್. ಅದು ಯಾವತ್ತು ದುಡ್ಡು ಅನ್ನೋಕ್ಕಿಂತಲೂ ಎಕ್ಸ್ಪೀರಿಯನ್ಸ್ ಅನ್ನೋದು ಮುಖ್ಯ ಇರುತ್ತೆ ಸರ್. ಅದಕ್ಕೆ ಯಾವ ಟೈಮ್ ಮೆಡಿಸಿನ್ ಹಾಕ್ಬೇಕು ಏನು ಅಂತ ಅದು ಮೇನ್ ಇರುತ್ತೆ ಸರ್. ಕೃಷಿಯಲ್ಲಿ ಯಾವ್ದ್ರಲ್ಲಿ ಎಲ್ಲಾದ್ರೂ ಪಾಸ್ ಆಗ್ಬೋದು ಸರ್, ಕೃಷಿಯಲ್ಲಿ ಪಾಸ್ ಆಗ್ಬೇಕಂದ್ರೆ ಸಣ್ಣದ್ರಿಂದನೇ ದೊಡ್ಡ ಮಾಡ್ಕೊಂಡು ಹೋದ್ರೇನೆ ಪಾಸ್ ಆಗಕ್ ಸಾಧ್ಯ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನು ಈಗ 2 ಕುರಿಯಿಂದ ಶುರು ಮಾಡಿದ್ರಿ ನೀವು, 4 ಕೋಳಿಗಳಿಂದ ಶುರು ಮಾಡಿದ್ರಿ, ಅವಾಗ ಮಾಡಿದಂತ ಖರ್ಚು ಮತ್ತೆ ಈಗ ನಿಮ್ಗೆ ಬರ್ತಾ ಇರುವಂತಹ ಆದಾಯ ಹೇಳ್ತೀರಿ ಸರ್? ಇವಾಗ ನಾನು ಆದಾಯ ಅನ್ನೋಕ್ಕಿಂತಲೂ ಒಂದು ಹೋತ್ಗಳು ಮಾತ್ರ ಸೇಲ್ ಮಾಡಿದ್ರೆ ಹೆಣ್ಣುಗಳ ಸೇಲ್ ಮಾಡಂಗಿಲ್ಲ ಸರ್. ನಾನು ಒಂದ್ ಹುಂಜ ಬಂದ್ಬಿಟ್ಟು 700-800 ರೂಪಾಯಿ ಒಂದ್ ಹುಂಜ ಕೊಡ್ತೀನಿ ಸರ್, ಕೋಳಿಗಳು ಸೇಲ್ ಮಾಡಲ್ಲ ಸರ್. 10 ರೂಪಾಯಿ ಒಂದ್ ತತ್ತಿ ಕೊಡ್ತೀನಿ ಸರ್, ಒಂದ್ ದಿನಕ್ಕೆ 8-10 ತತ್ತಿ ಬರುತ್ತೆ ಸರ್. ಮತ್ತೆ ಹುಂಜಗಳನ್ನ ಒಂದ್ ದಿನಕ್ಕೆ 1-2 ಹಿಂಗ್ ಸೇಲ್ ಆಗ್ತದೆ ಸರ್. ಹೋತ್ಗಳು ಬಂದ್ರೆ ಒಂದು 2-3 ತಿಂಗಳಿಗೆ ಒಂದೊಂದು ಹೋತ್ಗಳು ನಾನು ಮಾಡ್ತಾ ಇರ್ತೀನಿ ಸರ್. ಅಂದ್ರೆ ನಮ್ಗೆ ಗೊಬ್ಬರನು ಒಳ್ಳೆ ಹೆಲ್ಪ್ ಆಗಿದೆ ಸರ್, ಗೊಬ್ಬರನ ಅದಕ್ಕೆ ನಮ್ಮ ಹೊಲಕ್ಕೆ ಯೂಸ್ ಮಾಡ್ತೀನಿ ಸರ್. ನಾನು ರಾಸಾಯನಿಕ ಮಾತ್ರ ಹಾಕಲ್ಲ ಸರ್, ನಮ್ಮ ಹೊಲಕ್ಕೆ ಮಾಡಿದ್ರು ಖರ್ಚು ಏನ್ ಮಾಡಲ್ಲ ಸರ್, ನಮ್ದೇ ಹಾಕ್ತಿದ್ದೀನಿ ಸರ್ ಗೊಬ್ಬರನೇ. ನಮ್ ಖರ್ಚು ಅನ್ನೋದು ಏನಿಲ್ಲ ಸರ್, ನಮ್ಗೆ ಆದಷ್ಟು ಹಾವಿ ಇರೋದ್ರೆ ಮಾರ್ಕೆಟಿಂಗ್ ನಾವು ಒಟ್ಟು ಬಜಾರ್ ಹೋಗಲ್ಲ ಸರ್, ಇಲ್ಲೇ ಬಂದು ಇಲ್ಲೇ ಸೇಲ್ ಮಾಡೋ ತರ ನಾನು ಇಟ್ಕೊಂಡಿದ್ದೀನಿ ಸರ್. ತತ್ತಿಗಳಾಗ್ಲಿ ಮತ್ ಕೋಳಿಗಳಾಗ್ಲಿ ನಮ್ಮ ಮರಿಗಳಾಗ್ಲಿ ಇಲ್ಲೇ ಸೇಲ್ ಮಾಡ್ತೀನಿ ಸರ್. ನಾನು ಯಾವ್ದು ಬಜಾರ್ ನಡೆಸಿಕೊಂಡು ದಳ್ಳಾಳಿಗಳ ನಾವು ಯಾವ್ದನ್ನು ಇದಿಲ್ಲ ಸರ್. ಈಗ ಮಾರಾಟ ಹೆಂಗ್ ಮಾಡ್ತಾ ಇದ್ರಿ, ಯಾರು ಬರ್ತಾರೆ ನಿಮ್ ಕಡೆ ಮಾರಾಟ ಸರ್? ಇಲ್ಲೇ ಆಫೀಸರ್ಸ್ ಬರ್ತಾರೆ ಸರ್, ಕಾರ್ ಸ್ಟಾಪ್ ಮಾಡ್ಕೊಂಡು ಇಲ್ಲ ಪರಿಚಯ ಇದ್ರೆ ಸರ್, ಅವ್ರ ನಂಬರ್ ಎಲ್ಲ ತಗೊಂಡಿದ್ರು ಸರ್ ನಂದು. ಅವ್ರು ಫೋನ್ ಸರ್, ತತ್ತಿದ್ಯಾ ಕೋಳಿ ಇದೆಯಾ ಇಲ್ಲ ಹೋತ್ಗಳಿದ್ಯಾ ಅಂತ ಕೇಳ್ತಾರೆ ಸರ್ ನಮ್ಗೆ. ಇದೇ ಅಂದ್ಬಿಟ್ರೆ ಯಾರಿಗೆ ಕೊಡ್ಬೇಡಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರೇ ಬಂದು ತಗೊಂಡು ಹೋಗ್ತಾರೆ ಸರ್. ನಾ ಬಜಾರ್ಗೆ ಹೋಗೋದು ಮಾರ್ಕೆಟ್ ಮಾಡೋದು ಏನು ತೊಂದರೆ ಇಲ್ಲ ಸರ್. ಫಸ್ಟ್ ಅದಕ್ಕೆ ಏನಂದ್ರೆ ಸರ್, ಟೈಮ್ ಟೈಮ್ ಕರೆಕ್ಟ್ ಆಗಿ ಫುಡ್ ಹಾಕಿದ್ರೆ ಅದ್ರ ಟೇಸ್ಟ್ ಬರ್ತಾ ಇದ್ರೆ ಅವ್ರು ಹುಡ್ಕೊಂಡು ಬರ್ತಾರೆ ಸರ್. ಅದಕ್ಕೆ ಕರೆಕ್ಟ್ ನಾನು ಮಾಡಿಲ್ಲ ಅದ್ರ ಟೇಸ್ಟ್ ಇಲ್ಲ ಅಂದ್ರೆ ನಾನು ಬಜಾರ್ಗೆ ಹೋದ್ರು ಎಲ್ಲಿ ಹೋದ್ರು ಅದು ಮಾರ್ಕೆಟ್ ಇರಲ್ಲ ಸರ್ ಅದಕ್ಕೆ. ಹಿಂಗಾಗಿ ಅವ್ ಕೋಳಿಗಳು ಕರೆಕ್ಟ್ ಆಗಿ ನಾವು ಹೊರಗಡೆ ಬಿಡ್ತೀವಿ ಸರ್, ಎಲ್ಲ ಮೇವು ಎಲ್ಲ ತಿಂತೈತೆ ಸರ್ ಅದು. ಹಿಂಗಾಗಿ ಟೇಸ್ಟ್ ಇರುತ್ತೆ, ತತ್ತಿಗಳು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಸರ್. ಈಗ ತತ್ತಿಗಳಿಗಾಯ್ತು, ಆಮೇಲೆ ಮಾಂಸಕ್ಕಾಗಿ ಆಯ್ತು, ಸಾಕಷ್ಟು ಬೇಡಿಕೆ ಇದೆ. ಅದ ಅದರೊಳಗೆ ವಿಶೇಷವಾಗಿ ಜವಾರಿ ತತ್ತಿ ಬಗ್ಗೆ ಏನು ಅಭಿಪ್ರಾಯ ಇದೆ? ಜವಾರಿ ತತ್ತಿಗಳಂದ್ರೆ ಅದ್ರದ್ದು ಸ್ವಲ್ಪ ಇಲ್ಲಿ ಪೇಷಂಟ್ಗಳೆಲ್ಲ ಬರ್ತಾರೆ ಸರ್, ಅದರಿಂದ ಒಳ್ಳೆ ಹೀಟ್ ಪದಾರ್ಥ ಆಗೋದ್ರಿಂದ ಸರ್ ಬಹಳ ಪೇಷಂಟ್ಗಳು ಬಹಳ ಬಂದು ತಗೊಂಡು ಹೋಗ್ತಾರೆ ಸರ್ ಇಲ್ಲಿ. ಅದು ವಿಟಮಿನ್ ಇರೋದ್ರಿಂದ ಒಳ್ಳೆ ಬೇಡಿಕೆ ಇದೆ ಸರ್ ಅದಕ್ಕೆ. ಈಗ ನೀವು 2 ಶುರು ಮಾಡಿದಂತ ಇದು ಒಂದು ಕೃಷಿ ಈಗ ಸಾಕಷ್ಟು ಒಂದು ಹಂತಕ್ಕೆ ಬಂದದ, ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಎಲ್ಲಿ ತನಕ ನೀವು ವಿಸ್ತರಣೆ ಮಾಡಬೇಕು ಅಂತ ಅನಿಸ್ತದ, ಕುರಿ ಆಯ್ತು ಕೋಳಿ ಆಯ್ತು? ಸರ್ ನಮ್ ಕೈಲಾದ ಮಟ್ಟಿಗೆ ಎಷ್ಟಾಗುತ್ತೆ ದೊಡ್ಡದಾರ ಇಷ್ಟಪಡ್ತೀನಿ ಸರ್. ನಾನು ಒಬ್ಬನೇ ಮೇಂಟೈನ್ ಮಾಡೋಷ್ಟು ಇದೆ ಸರ್. ನಾಳೆ ನನ್ನ ಮಕ್ಕಳು ಹೋದ್ರೆ ಅವ್ರು ಓದಕ್ಕೆ ಬರಕ್ ಬಂದ್ರೆ ಸಾಕು ಸರ್, ಅವರು ಗೌರ್ಮೆಂಟ್ ದವರು ಅವ್ರು ಬಂದ್ ಕರ್ಕೊಂಡು ಹೋಗ್ತಾರೆ, ನಾನು ನೌಕರಿ ಕಳ್ಸಕ್ ಚಾನ್ಸ್ ಇಲ್ಲ ಸರ್. ಇದ್ರಲ್ಲಿ ಇಲ್ಲೇ ಒಂದು ಕೋಳಿ ಫಾರ್ಮ್, ಆಡಿನ ಫಾರ್ಮ್, ಮೀನದ ಪೀಸ್ದು ಎಲ್ಲ ನಾವೇ ಸ್ವಂತವಾಗಿ ಮಾಡಿ ಸ್ವಂತ ಮಾರ್ಕೆಟ್ ಮಾಡಿ ಓನರ್ ಆಗಬೇಕು ಅಂತ ನಾನು ಆಸೆ ಪಟ್ಟು ಇಲ್ಲಿ ಬಂದಿದ್ದೀನಿ ಸರ್. ನಾನು ಅಲ್ಲಿ ಬೆಂಗಳೂರಲ್ಲಿ 30,000 ರೂಪಾಯಿ ಸಂಬಳ ತಗೊಂಡ್ರು ನಾನು ಇನ್ನೊಬ್ಬರ ಕೂಲಿ ಮಾಡ್ತೀನಿ ಅಂತ ನನಗೆ ಬಾ ಕಾಡ್ತಿತ್ತು ಸರ್. ಇಲ್ಲಿ ನಾನು ಓನರ್ ಆಗ್ಬೇಕು, ನಾನು ಸ್ವಂತವಾಗಿ ನಾನು ಬುದ್ಧಿ ಇಟ್ಕೊಂಡು ನಾನು ಯಾಕೆ ಇನ್ನೊಬ್ಬರ ಹತ್ರ ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ಇನ್ನೊಬ್ರು ಕೇಳೋ ತರ ಆಗ್ಬೇಕು ಅಂತ ನಾನು ಮಾಡ್ತಾ ಇದ್ದೀನಿ ಸರ್. ಈಗ ನೀವು ಯಾವುದು ರಾಸಾಯನಿಕ ಬಳಸ್ತಾ ಇಲ್ಲ? ಯಾವ್ದು ರಾಸಾಯನಿಕ ಬಳಸ್ತಾ ಇಲ್ಲ ಸರ್. ಇವಾಗ ನಾವು ಕೋಳಿ ಗೊಬ್ಬರ ಅದನ್ನ ಫಿಲ್ಟರ್ ಮಾಡಿ ಡ್ರಿಪ್ ಅಲ್ಲಿ ಹೋಗ್ತೇವೆ ಸರ್, ಮತ್ತೆ ಇದನ್ನ ಮಾಡ್ತೀವಿ ಸರ್, ಯಾವ್ದು ಡಿ ಕಾಂಪೋಸ್ಟ್ ಮಾಡ್ತೀನಿ ಸರ್, ಜೀವಾಮೃತ ಮಾಡ್ತೀವಿ ಸರ್. ಅಂದ್ರೆ ನಿಮ್ಮ ಹೊಲದೊಳಗ ನಿಮ್ಗೆ ಏನ್ ಸಿಗ್ತಾ ಇದೆ ಅದನ್ನೇ ನೀವು ಬಳಸ್ತಾ ಇದ್ದೀರಿ, ಮತ್ತ ಇದರಿಂದ ನಿಮ್ಮ ಖರ್ಚು ಬಹಳ ಕಡಿಮೆ ಅಥವಾ ಇರ್ಲಿಕ್ಕಿಲ್ಲ ಅಂತ ಅನಿಸ್ತದ? ಹೌದು ಸರ್, ಖರ್ಚು ಇಲ್ಲ ಸರ್. ಇದಕ್ಕೆ ನಮ್ಮ ಆಕಳಗಳಿದೆ ಸರ್, ಆಕಳ ಸೇಗಣಿ ಅದ್ರ ಗೋಮೂತ್ರ ಎಲ್ಲ ಯೂಸ್ ಮಾಡ್ತೀವಿ ಸರ್. ಖರ್ಚು ಅಂದ್ರೆ ಬೆಲ್ಲಗಳ ತೊಗೊಂಬರ್ತೀವಿ ಸರ್, ಕಡಲೆ ಹಿಟ್ಟು ಅವೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ಖರ್ಚಾಗಲ್ಲ ಸರ್. ಅದು ನಮ್ಗೆ ಮತ್ತೆ ಆಚೆ ಕಡೆ ಎಲ್ಲ ಟ್ಯಾಂಕ್ ಎಲ್ಲ ಮಾಡ್ಕೊಂಡಿದೀವಿ ಸರ್. ನಾವು 8 ಟ್ಯಾಂಕ್ ಕಡಿಸಿದೀವಿ, ಅದ್ರದ ಏನೇ ಬಂದ್ರು ನೀರು ಮಿಶ್ರಣ ಮಾಡಿ ಪೈಪ್ ಮುಖಾಂತರ ಗಿಡಗಳೆಲ್ಲ ಹಿಡಿದ್ಬಿಡ್ತೀವಿ ಸರ್. ಹಿಂಗಾಗಿ ನಮ್ಗೆ ಖರ್ಚು ಏನಿಲ್ಲ ಸರ್. ಅದಕ್ಕೆ ಆರಾಮಾಗಿ ಮಾಡಬಹುದು ಅಂತ ನನ್ಗೆ ಬಹಳ ಹೆಮ್ಮೆಯಿಂದ ಹೇಳಬೇಕಂತ ಇಷ್ಟಪಡ್ತೀನಿ ಸರ್. ಆತ್ಮೀಯರೇ, ನಾವು ಬಸನಗೌಡರ ಕೃಷಿ ಹೊಂಡದ ಮೇಲೆ ಇದ್ದೀವಿ, ಇಲ್ಲೇ ಕೂತು ನಾವು ಅವ್ರ ಜೊತೆಗೆ ಮಾತಾಡ್ತಾ ಇದೀವಿ. ಬಹಳ ದೊಡ್ಡ ಕೃಷಿ ಹೊಂಡ ಇದೆ. ಈ ಕೃಷಿ ಹೊಂಡ ಹೆಂಗ್ ತೆಗೆದ್ರಿ, ಎಷ್ಟು ಇದ್ರ ಅಳತೆ ಇದೆ, ಇಲ್ಲಿ ಸಂಗ್ರಹ ಆಗುವಂತಹ ನೀರು ಯಾವ ರೀತಿ ನೀರು ಸಂಗ್ರಹ ಆಗ್ತದ, ಮತ್ತ ಈ ಕೃಷಿ ಹೊಂಡದೊಳಗ ಮಾಡ್ತಾ ಇರುವಂತಹ ಮೀನುಗಾರಿಕೆ ಬಗ್ಗೆ ಸ್ವಲ್ಪ ಹೇಳ್ತೀರಿ ಗೌಡ್ರೆ? ಸರ್ ಹೇಳ್ತೀನಿ ಸರ್. ಸರ್, ಇದು ಅಳತೆ ಬಂದ್ಬಿಟ್ಟು ಉದ್ದ 135 ಅಡಿ ಇದೆ ಸರ್, ಅಗಲ 121 ಅಡಿ ಇದೆ ಸರ್, ಒಳಗಡೆ 40 ಅಡಿ ಇದೆ ಸರ್. ಇದ್ರ ಸ್ಕ್ವೇರ್ ಮೀಟರ್ ಬಂದ್ಬಿಟ್ಟು 2000 ಮೇಲೆ ಇದೆ ಸರ್, ಸ್ಕ್ವೇರ್ ಮೀಟರ್ ಇದೆ ಸರ್. ಇದು 5 ಎಕರೆಗೆ ಡ್ರಿಪ್ ಮುಖಾಂತರ ನಾವು ವರ್ಷವರೆಗೂ ನಾವು ನೀರು ಯೂಸ್ ಮಾಡಬಹುದು ಸರ್. ಇದಕ್ಕೆ ನಾವು ಇಲ್ಲಿ ನಮ್ಗೆ ನೀರಿಂದ ಬಹಳ ಕಷ್ಟ ಇದೆ, ನೀರಿದೆ ಸರ್, ಭೂಮಿ ಒಳಗಡೆ ಉಪ್ಪು ನೀರು ಬರ್ತಾ ಇದೆ ಸರ್. ನಮ್ಗೆ ಕೃಷಿ ತಜ್ಞರ ಹತ್ರ ಹೋದ್ರೆ ಇದು ಉಪ್ಪು ನೀರಿಗೆ ಬ್ಲಾಕ್ ಮಣ್ಣಿಗೆ ಮ್ಯಾಚ್ ಆಗಲ್ಲ, ಬೇಡ ಅಂತ ಹೇಳ್ತೀರಿ ಸರ್. ಹೀಗಾಗಿ ನಾವು ಬಾಜು ಕೆನಲ್ ಇರೋದ್ರಿಂದ ಕೆನಲ್ ನೀರು ತಗೊಂಡು ಇಲ್ಲಿ ನಮ್ ಹೊಂಡಕ್ಕೆ ಸ್ಟಾಕ್ ಮಾಡ್ಕೊಂಡು ಅದ್ರ ಮುಖಾಂತರ ಡ್ರಿಪ್ ಮುಖಾಂತರ ಹೊಲಕ್ಕೆ ಯೂಸ್ ಮಾಡ್ತೀವಿ ಸರ್. ಮತ್ತೆ ಮೀನು ಅಂದ್ರೆ ಇವಾಗ ಫಸ್ಟ್ ಬಿಟ್ಟಿದ್ದೆ ಸರ್, ಅದ್ರದ್ದು ಏನು ಮ್ಯಾಲೆ ಸೇಲ್ ಮಾಡಿದ್ಮೇಲೆ ಹೇಳ್ಬೋದು ಸರ್. ಇನ್ನೂ ಸಣ್ಣ ಸಣ್ಣದಾಗಿ ಮೀನ್ ಇದೆ, ಇವಾಗ 8000 ಬಿಟ್ಟಿದೆ ಸರ್. ಅದು ನಾಳೆ ದೊಡ್ಡದಾದ್ಮೇಲೆ ಅದು ಸೇಲ್ ಆದ್ಮೇಲೆ ಎಷ್ಟ ಬರ್ತಂತ ಹೇಳ್ಬೋದು ಸರ್. ಅವಾಗ ಸರ್ ಎಲ್ಲಿಂದ ತಂದಿದ್ದು ಮೀನು ಮರಿ? ಸರ್, ಇಲ್ಲೇ ಮುದ್ನಾಳ ನಮ್ಮ ಫ್ರೆಂಡ್ ಅವರು ಇದಾರೆ ಸರ್, ಕೆರೆಯಲ್ಲಿ ಮಾಡ್ತಾ ಇದಾರೆ ಸರ್. ಅವ್ರು ಕೊಟ್ರು ಸರ್, ತಗೊಂಡೋಗಿ ಚೆನ್ನಾಗಿ ಬರ್ತಾ ಇದ್ದಾರೆ. ಕಾಟ್ಲಾರ್ ಹೂ ಮತ್ತೆ ಕಾಮನ್ ಕಾರ್ಪು ಅಂತ 3 ತಳಿ ಬಿಟ್ಟಿದೆ ಸರ್, ಇದ್ರೊಳಗಡೆ ಚೆನ್ನಾಗಿದೆ ಅಂತ ಹೇಳಿದಾರೆ ಸರ್ ಅವರು. ಅದು ಬಂದ್ಮೇಲೆ ನೋಡ್ಬೇಕು ಸರ್ ಅದ್ರ. ಅಡ್ಡಿಲ್ಲ. ಈಗ ಏನು ಮೀನುಗಾರಿಕೆ ಆಯ್ತು, ಕೋಳಿ ಕುರಿ ಆಯ್ತು, ಇದ್ರ ಬಗ್ಗೆ ತಾವ್ ಯಾರದಾದ್ರೂ ತಜ್ಞರದ್ದು ಸಲಹೆ ಸೂಚನೆ ತಗೊಳ್ತಾ ಇದ್ರಿ? ಸರ್, ನಮ್ಗೆ ಇಲ್ಲಿ ಹಾಲ್ಯಾಳ್ ಸರ್ ಅಂತ ಇದಾರೆ ಸರ್, ಇಲ್ಲಿ ಅಗ್ರಿಕಲ್ ಆಫೀಸರ್ ಇದ್ರೆ ಅವರೆಲ್ಲ ಸಲಹೆಗಳು ಅವರೇ ಕೊಡ್ತಾರೆ ಸರ್ ನಮ್ಗೆ, ಅವರೇ ಹೇಳ್ತಾರೆ, ಅವ್ರ ಮುಖಾಂತರ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಉಳಿದ ಬೆಳೆಗಳು? ಉಳಿದ ಬೆಳೆಗಳಂದ್ರೆ ಇವಾಗ ಇರೋದು ತೆಂಗಿನ ಮರ ಇದೆ ಸರ್, ಸಾಗೋನಿ ಇದೆ ಸರ್, ಸಿಲ್ವರ್ ಓಕ್ ಇದೆ ಸರ್, ಮತ್ತು ಇವಾಗ ಇದು ತಂದಿದೆ ಸರ್ ರಕ್ತ ಚಂದನ, ಮತ್ತ ಇವಾದು ಸರ್ ಇದು ಇನ್ನು ಮಾಡ್ಬೇಕು ಅನ್ಕೊಂಡಿದ್ದೆ ಸರ್, ಯಾವ್ದು ಆಪಲ್ ಮಾಡ್ಬೇಕು ಅನ್ಕೊಂಡಿದ್ದೆ ಸರ್, ಗುಮ್ ಸಿಸ್ಟಮ್ ಕಬ್ ಮಾಡ್ಬೇಕು ಅನ್ಕೊಂಡಿದ್ದೆ ಸರ್, ಇವಾಗ ಅದರಲ್ಲಿ ಮಿಶ್ರ ಬೆಳೆಯಾಗಿ ಮಾಡ್ಬೇಕು ಅನ್ಕೊಂಡಿದ್ದೆ ಸರ್. ಈ ಗುಂಪು ಸಿಸ್ಟಮ್ ಕಬ್ಬು ಅಂತಂದ್ರೆ ಏನ್ ಮಾಡ್ತೀರಿ ಸರ್? ಅದು ಸಾಲಿನ ಸಾಲಿಗೆ 10 ಅಡಿ ಬಿಟ್ಟಿದೆ ಸರ್, ಗುಂಪಿಂದ ಗುಂಪಿಗೆ 4 ಅಡಿ ಸರ್. ಆ ಪಿಟ್ ಸಿಸ್ಟಮ್ ಸರ್, 2 ಅಡಿ ಆಗಲ್ಲ, 2 ಅಡಿ ಒಳಗಡೆ ಸರ್. ಅದರಲ್ಲಿ ತಿಪ್ಪೆ ಗೊಬ್ಬರ ತುಂಬಿಬಿಟ್ಟು ಬೇವಿನ ಹಿಂಡಿ ಎಲ್ಲ ಹಾಕಿ ಸರ್, ಅದರಲ್ಲಿ ಮಣ್ಣು ಮಿಶ್ರ ಹಾಕಿ ಸರ್, ಒಂದ್ ಪಿಟ್ಟಿಗೆ 20 ಕಣ ಇಟ್ಬಿಟ್ಟು ಅದನ್ನ ಮಾಡ್ಬೇಕಂತ ಒಂದು ಇಷ್ಟಪಟ್ಟಿ ಸರ್ ಮಾಡ್ತಾ ಇದ್ದೀನಿ ಸರ್ ಇವಾಗ. ಅದ್ರ ಜೊತೆ 10 ಫೂಟ್ ಇದರಲ್ಲಿ ನಾವು ಆಪಲ್ ಮಾಡ್ಬೇಕಂತ ಮಾಡಿದ್ವಿ ಸರ್. ಅದಕ್ಕೆ ನೆರಳನ್ನು ಬೇಕು ಸರ್. ಅದಕ್ಕೆ ಈಗ ಒಂದ್ 4-5 ವರ್ಷ ಅದ್ ಕಬ್ಬು ಬೆಳೆ ಬರುತ್ತೆ, ಒಂದ್ರಿಂದ ತಪ್ಪಿದ್ರೆ ಇನ್ನೊಂದ್ ಬೆಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ ಮಾಡ್ಬೇಕಂತ ಮಾಡಿದ್ವಿ ಸರ್. ಯಾಕೆ ನಮ್ಮಲ್ಲಿ ಸಾಕಷ್ಟು ಹಣ್ಣಿನ ಬೆಳೆಗಳದಾವ, ಸಾಕಷ್ಟು ಬೇಡಿಕೆ ಕೂಡ ಅದ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಮಾವಿನ ಗಿಡ, ನೀವು ಬೇಕಾದಷ್ಟು ಮಾರ್ಕೆಟ್ ಇದೆ ನಿಮಗೆ. ಆಪಲ್ ಸಾಕಷ್ಟು ಮಾರ್ಕೆಟ್ ನೊಳಗೆ ಬರ್ತಾ ಇದೆ ಈಗ ಬೇರೆ ಕಡೆಯಿಂದ, ಆದ್ರೂ ಕೂಡ ನೀವು ಇಲ್ಲಿ ಆಪಲ್ ಬೆಳಿಬೇಕು ಅನ್ನುವಂಥದ್ದು ಯಾಕೆ ವಿಚಾರ ಇಟ್ಕೊಂಡಿರಿ ಸರ್? ನಾವು ಇಲ್ಲಿ ಹೊಸದಾಗಿ ನಾವು ಕೃಷಿಯಲ್ಲಿ ಮಾಡ್ಬೇಕಂದ್ರೆ ಹೊಸದ ಮಾಡ್ಬೇಕನ್ನೋ ತುಂಬಾ ಖುಷಿ ಅನ್ಸುತ್ತೆ ಸರ್. ನಮ್ಮಲ್ಲಿ ಯಾವ್ದ್ರಲ್ಲಿ ಇಲ್ಲಿ ಯಾರು ಮಾಡಿಲ್ಲ ಸರ್, ಅದನ್ನೇ ಇನ್ನೊಂದು ಮಾಡಿ ತೋರಿಸ್ಬೇಕು ಅಂತ ಒಂದು ಛಲ ಸರ್. ಅದರಲ್ಲಿ ಆಗಲ್ಲ ಅಂದ್ರಲ್ಲಿ ನಾನು ಆಗ್ಬೇಕು ಆಗತ್ತೆ ಅಂತ ಒಂದು ಛಲ ತೊಟ್ಟು ನಾನು ಮಾಡಕ್ಕಂತ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಸರ್. ಅದನ್ನ ಇದ್ರ ಬಗ್ಗೆ ಏನು ತಜ್ಞರ ಜೊತೆಗೆ ತಾವು ವಿಚಾರ ವಿಮರ್ಶೆ ಮಾಡಿರಿ? ಮಾಡಿದೀನಿ ಸರ್. ಹಾಲ್ಯಾಳ ಸರ್ ಅವರು ತಜ್ಞರು ಮಾಡಿದ್ದಾರೆ ಸರ್, ಅವರು ಚರ್ಚೆ ಮಾಡಿದ್ದಾರೆ ಬರುತ್ತೆ ಅಂತ ಹೇಳಿದ್ದಾರೆ ಸರ್. ಅದ್ರ ಮುಖಾಂತರ ನಾನು ಮಾಡ್ತಾ ಇದ್ದೀನಿ ಸರ್ ಇವಾಗ. ಅದೊಂದು ಸರ್, ಈ ರಾಸಾಯನಿಕ ಮಾಡೋದ್ರಿಂದ ಬರುತ್ತೆ ಹೋಗುತ್ತೋ ಅವರು ಗ್ಯಾರಂಟಿ ಇರಲ್ಲ ಸರ್. ನಮ್ಮ ಸಾವಯವದ್ರಲ್ಲಿ ಬಂದೇ ಬರುತ್ತೆ ಅಂತ ನನಗೆ ಫುಲ್ 100 ಕ್ಕೆ 100 ನನಗೆ ಭರವಸೆ ಇದೆ ಸರ್. ಯಾವ ಮಣ್ಣಾಗಿದ್ರು ಸರ್ ನಾನು ಬೆಳೆದೆ ಬೆಳಿತೀವಿ ಅಂತ ಒಂದು ನನಗೆ ಧೈರ್ಯ ಇದೆ ಸರ್. ನನಗೆ ಬೆಳಿತೀನಿ ಸರ್. ಈಗ ತಾವು ಹೇಳಿದ್ರಿ ತಮಗ ಜನರು ಬಾಳೆ ಬಸನಗೌಡ ಅಂತ ಹೇಳಿ ಗುರುತು ಹಿಡಿತಾರ ಅಂತ ಹೇಳಿ, ಬಾಳೆ ಒಳಗೆ ಏನ್ ಮಾಡಿದ್ರಿ? ಬಾಳೆ ಒಳಗೆ ಅಂದ್ರೆ ಸರ್, ಅವರು ಫಸ್ಟ್ ಇಲ್ಲಿ ಯಾವ್ದನ್ನು ಬರೀ ಒಣ ಬೇಸಾಯ ಮಾಡಿದ್ರು ಸರ್. ಇಲ್ಲಿ ಬಾಳೆ ನಮ್ಮೂರಲ್ಲಿ ಯಾರು ಬಾಳೆನೇ ಮಾಡಿಲ್ಲ ಸರ್. ತೋಟಗಾರಿಕೆ ಅಂದ್ರೆ ಸರ್, ಇವ್ರು ನಮ್ಗೆ ಇನ್ನೊಬ್ರು ಹುಡುಗಾಟ ಆಡಿ ನಗೋ ಜನ ಇದ್ದಾರೆ ಸರ್. ಇಲ್ಲಿ ನಾನು ಮಾಡ್ಬೇಕಂದ್ರೆ ಅವಾಗೆಲ್ಲ ನಾವು ಟ್ಯಾಂಕ್ ಗಳು ತಗೊಂಡು ಸಾವಯವ ಮಾಡಿ ನಾವು ಬಿಜಾಪುರದವರೆಗೂ ನಾನು ಲೋಡ್ ಮಾಡುವಾಗ ನಾನು ಎಲ್ಲ ಇಡೀ ಬಜಾರ್ಕಿನ ಕಲರ್ ಬರೋದ್ರಿಂದ ಸೈಜ್ ಹಿಡ್ಕೊಂಡು ಅವ್ರೆಲ್ಲಾರು ಬಂದು ಒಂದು ಬಾಳೆನ ಸೇಲ್ ಮಾಡ್ಬೇಕಾದ್ರೆ ಸವಾಲ್ ಮಾಡಕ್ಕದಂಗ ಅವರೇ ಹೆಚ್ಚು ನನಗ್ ಬೇಕಂತ ತಗೊಂಡು ಹೋಗೋರು ಸರ್. ಹಿಂಗಾಗಿ ಅದ್ ಜನ ನೋಡ್ಬಿಟ್ಟು ಈ ತರ ಯಾರು ಬೆಳೆಸಿಲ್ಲ, ಇವರು ಬಾಳೆದ್ರಲ್ಲಿ ಒಳ್ಳೆ ಆದಾಯ ತಗೊಂಡ್ರ ಅಂತ ಹೇಳ್ಬಿಟ್ಟು ಎಲ್ಲ ಊರಿಗೆಲ್ಲ ಪಬ್ಲಿಸಿಟಿ, ತಾಲೂಕ್ ಲೆವೆಲ್ ಪಬ್ಲಿಸಿಟಿ ಆಗಿ ಹಿಂಗಾಗಿ ಬಾಳೆ ಬಸನಗೌಡ ಅಂತಾನೆ ಹೆಸರಾಗಿ ಬಿಟ್ಟಿದೆ ಸರ್. ಊರಲ್ಲಿ ಬರೀ ಬಸನಗೌಡ ಅಂದ್ರೆ ನನಗೆ ಯಾರು ಹೇಳಲ್ಲ ಸರ್. ಇಲ್ಲಿ ಸರಿ ಈ ತರ ಆಗಿದೆ ಸರ್. ಯಾವ್ದೊಂದು ಮಾಡಿದ್ರೆ ಒಂದು ಮನಸ್ಸಿಟ್ಟರೆ ಮಾರ್ಗ ಅಂತಾರಲ್ಲ ಸರ್, ಪಕ್ಕ ಅದರಲ್ಲಿ ಸಕ್ಸಸ್ ಇದೆ ಸರ್, ಮಾಡೇ ಮಾಡ್ಬೇಕಂತ ಒಂದು ಇನ್ನೂ ಹೆಚ್ಚಿನ ಹೆಚ್ಚಿಗಾಗಿ ಮಾಡ್ಬೇಕಂತ ಒಂದು ಆಸೆ ಇದೆ ಸರ್. ಅದರಲ್ಲಿ ಈಗ ಬಾಳೆ ಬೆಳೆದದ್ದೆಷ್ಟು ಮತ್ತೆ ಏನು ಆದಾಯ ಇಳುವರಿ ಎಷ್ಟು ಅದರಿಂದ ಬಂದದ್ದು ನಿಮಗೆ? ಒಂದು ಎಕರೆಗೆ 40 ಟನ್ ತೆಗೆದಿದ್ದೀನಿ ನೋಡಿ ಸರ್ ನನ್ನ ಬಾಳೆ ಸರ್. ಖರ್ಚು ಅಂದ್ರೆ ನಾನು ಜಾಸ್ತಿ ಏನು ಖರ್ಚಿಲ್ಲ ಸರ್, ಅದು ಸಸಿ ತೊಗೊಂಬರಕ್ಕೆ 12 ರೂಪಾಯಿ ಒಂದು ಸಸಿ ತಂದಿದ್ದೆ ಸರ್ ನಾನು. ಖರ್ಚು ಅಂದ್ರೆ ನಮ್ದು 1 ಎಮ್ಮಿ ಸರ್, ಮೊದಲು ಇವಾಗ ಆಕಳ ತೊಗೊಂಡಿದ್ದೆ, 1 ಎಮ್ಮಿ ತಗೊಂಡು ಅದ್ರದ್ದು ಮೂತ್ರ ಸೆಗಣಿ ನಾನು ತಿಪ್ಪಿಗೆ ಹಾಕ್ತಿದ್ದಿಲ್ಲ ಸರ್, 8 ಟ್ಯಾಂಕ್ ಕಟ್ಕೊಂಡಿದ್ದೀನಿ ಸರ್ ನಮ್ಮ ಹೊಲದಲ್ಲಿ, ಅದನ್ನ ತಗೊಂಡು ಅದರಲ್ಲಿ ಹಾಕ್ತಿದ್ದೆ ಸರ್. ಒಂದು ದಿನಕ್ಕೆ 2-4 ಕೊಡಾಗ ಸರ್ ಮಿಕ್ಸ್ ಆಗಿ ಅದನ್ನ ಮಾಡಿ ನೀರು ಮಿಶ್ರಣ ಮಾಡಿ ಎಲ್ಲ ಪೈಪ್ ಮುಖಾಂತರ ಗಿಡಗಳು ಹಿಡಿದಿದ್ದೆ ಸರ್ ನಾನು. ಹಿಂಗಾಗಿ ನಮ್ ಖರ್ಚೇನೆ ಅನಿಸಲಿಲ್ಲ ಸರ್, ಲೇಬರ್ ನಮ್ಮ ಮಿಸಸ್ ಒಬ್ಬರೇ ಅದಕ್ಕೆ ಗೊಬ್ಬರ ಹಾಕೋರು ಸರ್ ಅದಕ್ಕೆ. ಹಿಂಗಾಗಿ ನಮ್ಗೆ ಕೃಷಿಯಿಂದ ನಮ್ಗೆ ಲಾಸ್ ಅನ್ನೋದು ಅದ್ರ ಬೇಜಾರ ಅನ್ನೋದು ನಮ್ಗೆ ಏನಿಲ್ಲ ಸರ್, ನಮ್ಗಿನ್ನೂ ಖುಷಿ ಅನಿಸ್ತದೆ ಸರ್, ಆರೋಗ್ಯವಾಗಿದ್ದೀವಿ ಸರ್ ಇದರಲ್ಲಿ, ನಮ್ಗೆ ಬಹಳ ಖುಷಿ ಅನಿಸುತ್ತೆ ಸರ್ ಇದರಲ್ಲಿ. ಈಗ ಇಷ್ಟು ಚಟುವಟಿಕೆ ಮಾಡ್ತಾ ಇದ್ದೀರಿ, ಇನ್ನ ಮುಂದಿನ ದಿನಗಳಲ್ಲಿ ಮತ್ತೆ ಏನು ಮಾಡಬೇಕು ಈ ಏರಿಯಾದೊಳಗೆ ಅಂತ ಹೇಳಿ ಅನಿಸ್ತ? ನಮ್ಮ ಸಮಗ್ರ ಕೃಷಿ ಮಾಡಬೇಕು, ಮರ ಗಿಡಗಳದ್ದು ಮಾಡ್ಬೇಕಂತ ಮಾಡಿದೀನಿ ಸರ್. ಇವಾಗ ರಕ್ತ ಚಂದನ 1 ಎಕರೆ ಮಾಡ್ಬೇಕಂತ ಮಾಡಿದೀನಿ ಸರ್. 1 ಎಕರೆ ಇದು ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್. ಇವಾಗ ಸೇಬೊಳಗಡೆನೆ ಮಹಾಗಾನಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್, ಆಫ್ರಿಕನ್ ತಳಿ ಸರ್. ಇವೆಲ್ಲ 1 ಎಕರೆ ಮಾಡ್ಬೇಕಂತ ಒಂದು ಇಷ್ಟಪಟ್ಟಿದ್ದೀನಿ ಸರ್ ಅದ್ರೊಳಗಡೆ. ಈ 5 ಎಕರೆಯಿಂದ ಇಲ್ಲಿ ತನಕ ನಿಮ್ಗೆ ಸರಾಸರಿ 1 ವರ್ಷಕ್ಕೆ ಏನು ಆದಾಯ ಬಂದಿದೆ, ಖರ್ಚು ಏನಾಗಿದೆ ನಿಮ್ದು, ಆದಾಯ ಏನ್ ಬಂದಿದೆ? ಖರ್ಚು ಅನ್ನೋದಕ್ಕಿಂತ ಸರ್ ನಮ್ಗೆ ಸಸಿಗಳ ತಗೊಂಬರ್ದು ಅಷ್ಟೇ ಖರ್ಚಾಗುತ್ತೆ ಸರ್. ಆದಾಯ ಅನ್ನೋದ್ರಿಂದ ಹಿಡ್ಕೊಂಡು ಸರ್ ನಮ್ಮ ಬಾಳಿ ಮಾಡಿದಾಗ ಸರ್ 1 ಎಕರೆಗೆ 3 ಲಕ್ಷ ತಗೊಂಡಿದ್ದೀನಿ ಸರ್ ನಾನು, 6 ಲಕ್ಷ ಬಂದಿದ್ದೆ ಸರ್. ಇವಾಗ ಕಬ್ ಮಾಡಿದೆ ಸರ್, ಕಬ್ ಎಷ್ಟು ಬರುತ್ತೆ ನೋಡ್ಬೇಕು ಸರ್. ಅದು 1 ಎಕರೆ 3 ಲಕ್ಷ ಬಂದಿದೆ ಸರ್ ಬಾಳಿ ಒಳಗಡೆ ಸರ್. ಹಿಂಗಾಗಿ ಅದು 2 ವರ್ಷ ಬಂದ್ ಸರ್, 3ನೇ ವರ್ಷಕ್ಕೆ ಮಾಡ್ಬೇಕಂದ್ರೆ ನಮ್ ಬೋರ್ವೆಲ್ ಅದು ಉಪ್ಪು ನೀರು ಹೆಚ್ಚಾಗಿ ಅದು ಮೂರಿಲ್ಲ, ಅದು ನೀರು ನಿಂತೋಯ್ತು ಸರ್. ಸ್ಟಾಪ್ ಮಾಡಿ ಮತ್ತೆ ಕೃಷಿ ಹೊಂಡ ಮಾಡಿ ಇದರಿಂದ ಮುಖಾಂತರ ಮತ್ತೆ ಕಬ್ ಮಾಡಿದೆ ಸರ್. ಇನ್ ಮತ್ತೆ ಜವಾರಿ ಬಾಳಿ ಮಾಡ್ಬೇಕಂತ ಒಂದು ಅಷ್ಟು ಇಷ್ಟ ಇದೆ ಸರ್ ತೆಗೆದ್ಬಿಟ್ಟು ಸರ್ ಅದನ್ನ. ಈಗ ತಾವು ಏನು ಕೃಷಿ ಹೊಂಡ ಮಾಡ್ಕೊಂಡಿದ್ದೀರಿ, ಇಲ್ಲಿ ನೀರು ಕೆನಲ್ ಮುಖಾಂತರ ಏನು ಬರ್ತದ ಅದನ್ನ ನೀವು ತುಂಬಿಸ್ತಾ ಇದ್ದೀರಿ, ಈ ನೀರು ನಿಮಗ ವರ್ಷ ಪೂರ್ತಿ ಆಗುವಂತಹ ಸಾಧ್ಯತೆಗಳಾವ? ಇದೆ ಸರ್, ವರ್ಷ ಪೂರ್ತಿ ಆಗುತ್ತೆ ಸರ್. ಅದನ್ನ ನೀರ್ ಮಿತವಾಗಿ ಬಳಸ್ಬೇಕು ಸರ್. ಒಂದ್ ಯಾವ್ದೇ ಬೆಳೆ ಮಾಡ್ಬೇಕಂದ್ರೆ ನೋಡ್ತಿ ಅವಶ್ಯ ನೋಡ್ಕೊಂಡು ನೀರ್ ಬಿಡ್ಬೇಕು ಸರ್. ಯಾವ್ದು ನೀರ್ ಅದೇ ಅಂತ ಬಿಟ್ಟು ಹೆಂಗ್ ಬೇಕಂಗ್ ನೀರ್ ಬಿಟ್ರೆ ಯಾವ್ದು ಸಾಲ ಇಲ್ಲ ಸರ್. ನೋಡಿಕೊಂಡು ನಾವು ಮಾಡಿದ್ರೆ ನಾನು 5 ಎಕರೆದ್ರಲ್ಲಿ ನಾನು ವರ್ಷ ಪೂರ್ತಿ ಮೇಂಟೈನ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ಅದರಲ್ಲಿ ಹಾಗೆ ಆಗುತ್ತೆ ಸರ್. ಅದು ನೀರೇನು ಕಡಿಮೆ ಬೀಳೋದಿಲ್ಲ? ಕಡಿಮೆ ಬೀಳಲ್ಲ. ನಾವು ಹಂಗೆ ನೀರು ಹೈ ನೀರು ಬಿಟ್ರೆ ಸಾಕಾಗಲ್ಲ ಸರ್. ಅದು ಡ್ರಿಪ್ ಮುಖಾಂತರ ಮತ್ತೆ ಇನ್ನೊಂದ್ ಕಡೆ ಹೋಗಿ ಹರಿದು ನಿಲ್ಲೋ ತರ ಬಿಟ್ರೆ ಆಗಲ್ಲ ಸರ್. ಅದಕ್ಕೆ ಬೆಳೆಗಳಿಗೆ ಎಷ್ಟು ತ್ಯಾವಾಂಶ ನೋಡ್ಕೊಂಡು ನೋಡ್ಕೊಂಡು ಬಿಟ್ರೆ ಏನಾಗ ತೊಂದರೆ ಇಲ್ಲ ಸರ್. ಮತ್ತೆ ಅದು ಯಾವುದೇ ಬೆಳೆದಂತ ತ್ಯಾಜ್ಯ ವಸ್ತುಗಳನ್ನ ಅಲ್ಲೇ ಮಲ್ಚಿಂಗ್ ತರ ಮಾಡಿದ್ರೆ ಅದು ಭೂಮಿಯಲ್ಲಿ ಹಸಿ ಹಿಡಿದು ಹಿಡ್ಕೊಳ್ಳೋ ಶಕ್ತಿ ಇರುತ್ತೆ ಸರ್. ಹಂಗಿರೋದ್ರಿಂದ ಮೇಂಟೈನ್ ಮಾಡಬಹುದು ಸರ್ ಇದರಲ್ಲಿ. ಮತ್ತೆ ರಾಸಾಯನಿಕ ಮಾಡೋದ್ರಿಂದ ಇದರ ಈಸ್ಟ್ ನೀರಲ್ಲಿ ಮೇಂಟೈನ್ ಮಾಡಕ್ ಆಗಲ್ಲ ಸರ್. ಹಾ ಸರ್, ಅದು ಭೂಮಿ ಬಿರ್ಸಾಗತ್ತೆ ಸರ್, ಹಿಂಗಾಗಿ ಅದನ್ನೆಲ್ಲ ಸೀಳುತ್ತೆ ಸರ್. ಅದು ಇದು ಸಾವಯವ ಮಾಡೋದ್ರಿಂದ ಭೂಮಿ ಸಡಲ್ ಆಗಿರುತ್ತೆ ಸರ್. ಅದು ತ್ಯಾವಾಂಶ ಹಿಡ್ಕೊಳ್ಳೋ ಶಕ್ತಿ ಇರುತ್ತೆ ಸರ್ ಅದರಲ್ಲಿ, ಮಾಡಬಹುದು ಸರ್ ಇದರಲ್ಲಿ. ಈಗ ತಾವೇನು ಬೆಂಗಳೂರು ಬಿಟ್ಟು ಬಂದ್ರಿ ನೆಮ್ಮದಿ ಹುಡುಕಾಡ್ಕೊಂಡು ತಮ್ಮೂರಿಗೆ, ಈಗ ನೀವು ಏನು ಕೃಷಿ ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ಮನೆ ಮಂದಿ ಸಪೋರ್ಟ್ ಅವ್ರ ಸಹಕಾರ ಎಲ್ಲ ಇರಬೇಕಾಗ್ತದ. ನೀವು ಅಲ್ಲಿಂದ ಬಂದ್ರಲ್ಲ, ಏ ಅಲ್ಲಿ ಯಾಕೆ ಊರಿಗೆ ಹೋಗೋದು, ಇಲ್ಲೇ ಬೆಂಗಳೂರೇ ಚಲೋ ಅದ ನಮಗ ಅಂತೇಳಿ ಮನೆಯೊಳಗೆ ಏನಾದ್ರು ಅಂದ್ರ? ಅಂದಿದ್ರು ಸರ್ ನಮಗೆ ಅವ್ರ ಒಟ್ಟು ತೋಟನೇ ಬೇಡ, ನೀನ್ ಯಾಕೆ ಅಲ್ಲಿ ಹೋಗ್ಬಿಡು, ಬೆಂಗಳೂರಿಗೆ ಆರಾಮಾಗಿದ್ದಿ, ಇದೆಲ್ಲ ಯಾಕೆ ಬೇಕು, ನಾವು ತಲೆ ತಲೆ ಅಂತ ಒಕ್ಕಲತನ ಮಾಡ್ಕೊಂಡು ಬಂದಿದ್ರಲ್ಲಿ ಏನಿಲ್ಲ, ನಾವು ಅದೇ ಹರಿದು ಶರ್ಟನ್ ಹಾಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು ಸರ್ ಅವರು. ನೀವು ತಪ್ಪು ತಿಳ್ಕೊಂಡಿದ್ರೆ ಅದ್ರ ವಿಚಾರಗಳನ್ನ ಮಾಡ್ಕೊಂಡು ಹೋದ್ರೆ ಅದರಲ್ಲಿ ಇರೋ ಒಂದು ರಾಜಿನ ಅಂತ ಕೆಲಸ ಇದೆ ಸರ್, ಅದ್ ಮಾಡಬಹುದು ಅಂತ ಹೇಳಿದಾಗ ಅವರು ಸುಮ್ಮನೆ ಅವ್ರಿಗೆ ಹೇಳದಿರೇ ನನ್ನ ಬೋರ್ವೆಲ್ ಹಾಕ್ಸಿದೆ ಸರ್, ನಮ್ಮ ಮನೇಲಿ ಯಾರು ನಮ್ಮ ತಂದೆಗೂ ಗೊತ್ತಿಲ್ಲ ನಮ್ಮ ತಾಯಿಗೂ ಗೊತ್ತಿಲ್ಲ ಸರ್, ಆ ಬೋರ್ ನೀರ್ ಬಿದ್ದಾದ್ಮೇಲೆ ಉಪ್ಪು ನೀರಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಇರೋ ಅಲ್ಲಿ ಸ್ಟಾರ್ಟ್ ಮಾಡೋಕೆ ಇರಲಿ ಅಂತ ನೋಡ್ಕೊಂಡು ನಾನು ಮಾಡೋ ಸರಿ ಸಕ್ಸಸ್ ಆಗಿದೆ ಸರ್ ಅದರಲ್ಲಿ ಸರ್. ಈಗ ತಮ್ಮ ಅನುಭವಗಳು ಇನ್ನ ಸಾಕಷ್ಟು ಅನುಭವಗಳು ಆಗಬೇಕಾಗಿದೆ ತಮಗೆ, ಆದ್ರೂ ಕೂಡ ಈ ಕಳೆದಂತ 3-4 ವರ್ಷಗಳಲ್ಲಿ ಏನ್ ತಾವು ಅನುಭವ ಪಡ್ಕೊಂಡಿದ್ದೀರಿ, ಅದು ಬಹುಶಃ ನಮ್ಮ ರೈತರಿಗೆ ಯುವ ರೈತರಿಗೆ ಇದು ಮಾರ್ಗದರ್ಶಿ ಆಗ್ತದೆ ಅಂತೇಳಿ ನಾವು ಭಾವಿಸ್ತೀವಿ. ಯಾಕಪ್ಪ ಅಂತಾರೆ, ಸಾಕಷ್ಟು ಪಾಠಗಳನ್ನ ನೀವು ಹೇಳಿದ್ದೀರಿ ಇಲ್ಲಿ, ಯಾವ ರೀತಿ ತಾವು ನೆಮ್ಮದಿ ಹುಡುಕಾಡ್ಕೊಂಡು ಇಲ್ಲಿ ಬಂದಿದ್ದೀರಿ, ಇಲ್ಲಿ ತನಕ ಅಂತೂ ನಿಮಗೆ ಸಾಕಷ್ಟು ನೆಮ್ಮದಿ ಸಂತೋಷ ವಾತಾವರಣ ಏನು ಪರಿಸರ ಇದೆ, ಇದು ಬಹಳ ಆರೋಗ್ಯಪೂರ್ಣವಾದಂತಹ ಒಂದು ಪರಿಸರ ನಿಮಗೆ ಇಲ್ಲಿ ಸಿಕ್ಕಿದೆ, ಬಹಳ ಖುಷಿಯಾಗಿದ್ದೀರಿ ತಾವೆಲ್ಲ ಮನೆ ಮಂದಿ ಎಲ್ಲ. ಹೌದಾ, ಇಂಥ ಒಂದು ಏನು ಅನುಭವ ಅದ ನಮ್ಮ ರೈತರಿಗೂ ಪಾಠ ಆಗಲಿ ಅಂತ ಹೇಳಿ ಹಾರೈಸ್ತಾ ಇದೀವಿ. ಈಗ ನೀವು ಏನಾದರೂ ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ನಮ್ಮ ನಂಬರ್ ತಗೊಳ್ರಿ, 9620890685 ಸರ್. ನಾವು ಯಾವಾಗ ಸಮಗ್ರ ಕೃಷಿ ಬಗ್ಗೆ ಆಗಲಿ ಸರ್, ಅದು ಸಾವಯವ ಬಗ್ಗೆ ಆಗಲಿ ನಾ ಎನಿ ಟೈಮ್ ಫೋನ್ ಮಾಡಿ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಅದಕ್ಕೆ ಆದ್ಮೇಲೆ ಈಗೇನು ಬಸನಗೌಡರು ತಮ್ಮ ನಂಬರ್ ಅನ್ನ ಹೇಳಿದ್ದಾರೆ, ಅದನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9602089890685 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಬಸನಗೌಡರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಬಸನಗೌಡರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ಸಾವಯವ ಕೃಷಿ ಮತ್ತೆ ಸಮಗ್ರ ಕೃಷಿ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದಗಳು ಸರ್.

ಸಕ್ಕರೆ ರಾಮ ನಾಮ ಪಾಯ ಸಕ್ಕರೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವದರಸಿ ಬಾಯಿ ಚಪ್ಪರಿ ಕೀರೋ ವಿಠಲ ನಾಮ ತುಪ್ಪವದರಸಿ ಬಾಯಿ ಚಪ್ಪರಿ ಕೀರೋ ರಾಮ ನಾಮ ಪಾಯ ಸಕ್ಕರೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯ ಸಕ್ಕರೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವದರಸಿ ಬಾಯಿ ಚಪ್ಪರಿ ಕೀರೋ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯ ಚಪ್ಪರಿ ತೀರೋ ರಾಮ ನಾಮ ಪಾಯ ಸಕ್ಕರೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯ ಸಕ್ಕರೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯ ಚಪ್ಪರಿ ತೀರೋ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯ ಚಪ್ಪರಿ ರಂಗಾರಂಗ ಪಾಂಡುರಂಗ ರಂಗ ವಿಠಲ ರಂಗಾರಂಗ ಪಾಂಡುರಂಗ ರಂಗ ವಿಠಲ ರಂಗಾರಂಗ ಪಾಂಡುರಂಗ ರಂಗ ವಿಠಲ ರಂಗಾರಂಗ ಪಾಂಡುರಂಗ ರಂಗ ವಿಠಲ ಓಂ ವಿಠಲ ಓಂ ವಿಠಲ ಹರಿ ವಿಠಲ ಅಕ್ಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣಾನೆ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೆ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ TB ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು TB ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ TB ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. TB ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನನ್ನ ತಂದೆ ಯಾವಾಗಲೂ ನನಗೆ ಹೇಳುತ್ತಾರೆ, ಒಂದೋ No. 1 ಆಗು ಅಥವಾ ಲಕ್ಷಾಂತರ ಜನರಲ್ಲಿ ಒಬ್ಬನಾಗು. ನನ್ನನ್ನು No. 1 ಮಾಡಲು ಅವರು ತನ್ನ ಆಸೆಗೆ 2ನೇ ಆದ್ಯತೆ ನೀಡಿದರು. ಯಾವತ್ತೂ ರಾಜಿ ಮಾಡಿಕೊಳ್ಳಲಿಲ್ಲ. ಇಂದು ನಾನು ಅವರಿಗಾಗಿ ಮನೆಯೊಂದನ್ನು ನಿರ್ಮಿಸುತ್ತಿದ್ದೇನೆ ಮತ್ತು ಈಗ ರಾಜಿ ಮಾಡಿಕೊಳ್ಳದಿರುವ ಸರದಿ ನನ್ನದಾಗಿದೆ. ಏಕೆಂದರೆ ಜೀವನದಲ್ಲಿ ಮನೆಯನ್ನು ಒಂದೇ ಬಾರಿ ಕಟ್ಟುವುದು. ಹಾಗಾಗಿ ನಾನು ಆಯ್ಕೆ ಮಾಡಿದ ಸಿಮೆಂಟ್ ಕೂಡ ದೇಶದ No. 1 ಅಲ್ಟ್ರಾಟೆಕ್ ಆಗಿದೆ. ಒಂದು ಮನೆ ಒಂದು ಅವಕಾಶ, ಅದಕ್ಕಾಗಿಯೇ ಸಿಮೆಂಟ್ ಕೂಡ ದೇಶದ No. 1 ಅಲ್ಟ್ರಾಟೆಕ್. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ತಿರುಪತಿ ವಾಸ ಗೋವಿಂದ, ತಿರುಮಲ ವಾಸ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಪಾಂಡುರಂಗ ಗೋವಿಂದ, ಪಂಢರಿನಾಥ ಗೋವಿಂದ, ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ವೆಂಕಟರಮಣ ಗೋವಿಂದ, ಸಂಕಟಹರಣ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಆಂಜನೇಯ ರಘುವೀರ ರಾಮ ದೂತ ಮಾಂ ಪಾಹಿ, ಆಂಜನೇಯ ಮಾಮ ಬಂಧು, ಆಂಜನೇಯ ದಯಾ ಸಿಂಧು, ಆಂಜನೇಯ ರಘುರಾಮ, ಆಂಜನೇಯ ಪರಂಧಾಮ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ತಿರುಪತಿ ವಾಸ ಗೋವಿಂದ, ತಿರುಮಲ ವಾಸ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಇದುವರೆಗೆ ಚಿಕ್ಕ ಶಂಶಿಯ ಕಾಶಿನಾಥ ವಿಪತ್ತಾರ ಮತ್ತು ಸಂಗಡಿಗರಿಂದ ಜನಪದ ಗೀತೆ ಕೇಳುತ್ತಿದ್ದೀರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಏ ಅಲ್ಲಿಗೆ ಕಿಸಾನ್ವಾಣಿ. ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ. Yeah.